ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಿಸಾನ್ ವಾಣಿಯ ರೇಷ್ಮೆ ಐಸಿರಿ ಬಾನುಲಿ ಸರಣಿಗೆ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹಿಪ್ಪುನೇರಳೆಯಲ್ಲಿ ಯಾಂತ್ರೀಕರಣ ಹಾಗೂ ಹನಿ ರಸಾವರಿ ತಾಂತ್ರಿಕತೆಗಳನ್ನು ಕುರಿತ ನೇರ ಫೋನ್ಇನ್ ಕಾರ್ಯಕ್ರಮವಿದೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿಗಳಾದ ಡಾ ಸಿಎಂ ಬಾಬು ಮತ್ತು ಡಾಕ್ಟರ್ ಆರ್ ಮಹೇಶ್ ಅವರು. ಡಾಕ್ಟರ್ ಸಿಎಂ ಬಾಬು ಅವರೇ ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಆರ್ ಮಹೇಶ್ ಅವರೇ, ತಮಗೂ ಕೂಡ ನಮಸ್ಕಾರ. ನಮಸ್ತೆ ಮೇಡಮ್. ಕೇಳುಗರೆ, ನೀವು ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆಗಳು 251252 ಮತ್ತೊಂದು 251508 ಮೈಸೂರಿನ ಎಸ್ಟಡಿ ಕೋಡ್ 0821. ಕಾರ್ಯಕ್ರಮದ ಮೊದಲ ಕರೆಯನ್ನು ತಗೊಳ್ಳೋಣ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಮಹದೇವ್ ಶೆಟ್ಟರು ಮೇಡಮ್. ಮಹದೇವ್ ಶೆಟ್ಟರೆ ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿ ಸಾಹಿತ್ಯ ಪರಿಷತ್ ಕಾಣ್ತಾ ಇಲ್ವಲ್ಲ ಮೇಡಮ್? ಆಯ್ತು, ಇವಾಗ ರೇಷ್ಮೆ ಕೃಷಿ ಬಗ್ಗೆ ಮಾತಾಡೋಣ ಅಲ್ವಾ? ಹೌದು ಮೇಡಮ್. ಈಗ ಏನ್ ಪ್ರಶ್ನೆ ಕೇಳ್ಬೇಕು ಕೇಳಿ. ಮಾತಾಡಿ ಖಂಡಿತ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ. ನಾನು ತೀನಸೂರು ತಾಲೂಕು ಸೋಸ್ಲೆ ಗ್ರಾಮದಿಂದ ಎಚ್ ಮಾದರ ಶೆಟ್ಟರು ಮಾಡುವ ನಮಸ್ಕಾರಗಳು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೇಟ್ ಪ್ರಶ್ನೆ ಇದೆ ಗುರುಗಳೇ. ತುಂಬಾ ಧನ್ಯವಾದಗಳು ಸರ್. ಈಗ ರೇಷ್ಮೆ ಕೃಷಿ ಯಾಂತ್ರೀಕರಣ ಮಾಡಿದ್ರಲ್ಲ, ಆ ಯಾಂತ್ರೀಕರಣದಲ್ಲಿ ನಮ್ಮ ಮಹಿಳೆಯರು ಹಿಡ್ಕೊಂಡು ಉಳುವೆ ಮಾಡಬಹುದಾ ಅಂತ ಒಂದ್ ಪ್ರಶ್ನೆ. ಓಕೆ, ಆಮೇಲೆ ಏನೇ ಪ್ರಶ್ನೆ? ನಾವು ಚಂದ್ರಿಕೆಯಲ್ಲಿ ಗೂಡು ಬಿಡ್ತೀವಲ್ಲ, ಗೂಡು ಎರಡಾಗ ಎಲ್ಲ ಬರ್ತದಲ್ಲ ಗುಂಜು. ಹೌದು. ಗೂಡು ಸಪ್ರೇಟ್ ಇನ್ನೆಲ್ಲ ಮಾಡ್ಬೇಕಲ್ಲ, ಗುಂಜನ್ನೆಲ್ಲ ಸಪ್ರೇಟ್ ಮಾಡೋ ಯಂತ್ರ ಏನಾದ್ರು ಉಂಟಾ ಅಂತ ಒಂದು. ಆ ಗುಂಜಿನಿಂದ ನಾವು ದಾರ ತೆಗಿಬಹುದೇ ಅಂತ ನಮ್ದು ಏನೇ ಪ್ರಶ್ನೆ ಗುರುಗಳ. ಇದು ತಾವು ಫಸ್ಟ್ ಹೇಳಿರೋದು ಪ್ರಶ್ನೆಗೆ ಉತ್ತರ ಏನಂದ್ರೆ, ಮಹಿಳೆಯವರು ತೋಟದಲ್ಲಿ ಕೃಷಿ ಮಾಡೋಕ್ಕೋಸ್ಕರ ಮಹಿಳೆಯವರಿಗೂ ಕೂಡ ಅನುಕೂಲವಾದಂಥ ಒಂದು ಪದ್ಧತಿ ಯಾಂತ್ರಿಗಳು ನಾವು ತಯಾರಿಸ್ತಾ ಇದ್ದೀವಿ. ಉದಾಹರಣೆ ಏನಂದರೆ, ನಮಗೆ ಈಗ ಮುಖ್ಯವಾದಂಥ ಒಂದು ಸಂಪ್ರದಾಯ, ನಮಗೆ ಶೂಟ್ ಫೀಡಿಂಗ್ ಮಾಡೋಕ್ಕೋಸ್ಕರ ನಾವು ತೋಟದಲ್ಲಿ ಬೆಳೆದಿರೋದು ಮಲ್ಬೆರಿ ಶೂಟು ಕುಯ್ದು ತಗೊಂಬಂದು ನಮಗೆ ಸಾಕಾಣಿಕೆ ಮನೆಗೆ ತಗೊಂಡೋಗಿ ಫೀಡ್ ಮಾಡಬೇಕಾಗತ್ತೆ ಅಲ್ವಾ? ಅದಕ್ಕೆ ಒಬ್ಬರು ಇದ್ರೆ ಎಷ್ಟೋ ಜನ ಬೇಕು, ಅಷ್ಟೊಂದು ಗೂಡು ಶೂಟು ಕುಯ್ದುಕೊಂಡು ಮಲ್ಬೆರಿ ಗಿಡವನ್ನು ಕುಯ್ದು ತಂದು ಫೀಡಿಂಗ್ ಮಾಡೋಕ್ಕೆ ಬೇಕಾಗಿರೋದು ನಮ್ಮ ಹತ್ರ ಕಾರ್ಮಿಕರು ಸಿಬ್ಬಂದಿಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನಾವೊಂದು ಮಿಷಿನ್ ತಯಾರಿಸಿದ್ದೀವಿ, ಟ್ರ್ಯಾಕ್ಟ್ರಲ್ಲಿನೇ ಅದು ಕುಯ್ದುಬಿಟ್ಟು ನಮಗೆ ಬಂಡಲ್ ಮಾಡಿ ಪಿಂಡಿ ಮಾಡಿ ಕೊಡುತ್ತದೆ. ನಾವು ಹಿಂದೆ ಹೋಗಿ ಅದು ಹಾಗೆ ತಗೊಂಡ್ಬಂದು ನಾವು ಫೀಡ್ ಮಾಡೋಕ್ಕೋಸ್ಕರ ಅನುಕೂಲ ಮಾಡೋದಂಥ ಒಂದು ಡಿವೈಸ್ ನಾವು ತಯಾರಿಸ್ತಾ ಇದ್ದೀವಿ. ಅದರಲ್ಲಿ ಯಾರು ಏನು ಅಷ್ಟೊಂದು ಕಾರ್ಮಿಕರುಗಳಿಗೆ ರೈತರುಗಳಿಗಾಗಲಿ ದೈಹಿಕ ತೊಂದರೆಗಳದನ್ನು ಯಾವುದನ್ನು ತೊರೆ ಆಗೋದು ಇಲ್ಲ, ಅದು ನಿವಾರಣೆ ಮಾಡೋಕ್ಕೋಸ್ಕರ ನಾವು ಕಂಡಿದ್ದೀವಿ. ಇನ್ನೊಂದೇನೆಂದರೆ, ಈಗ ಗುಂಜು ತೆಗೆಯೋದು ಅಲ್ಲ, ಅವರು ಮಹಿಳೆಯರು ನೆಗಡಿ ಇಟ್ಕೊಂಡು ಉಳುಮೆ ಮಾಡ್ಬೋದು ಗುರುಗಳೇ? ಉಳುಮೆ ಬೇಕಾಗಿಲ್ಲ, ಉಳುಮೆ ಒಬ್ಬರೇ ಮಾಡಿದ್ರೆ ಅರ್ಧ ಗಂಟೆದಲ್ಲಿ ನೀವು 1 acre ಜಮೀನು ಅಲ್ಲಿನೇ ಉಳುಮೆ ಮಾಡ್ಬೋದು. ಅದು ನಾವು ನಾವೇ ಎಲ್ಲ ರೈತರುಗಳು ಟ್ರ್ಯಾಕ್ಟರ್ಗಳು ಟಿಲ್ಲರ್ಗಳು ಇಟ್ಕೊಂಡಿರಲ್ಲ. ನಮ್ಗೇನು ಅನುಕೂಲವಾದ ಆದಂದ್ರೆ ಕಲ್ಟಿವೇಷನ್ ಮಾಡಿದ್ರೆ ನಾವು ಅರ್ಧ ಗಂಟೆ ಹೈರ್ ಮಾಡಿದ್ರೆ 1 ಗಂಟೆಗೆ 1,000 1,200 ತಂಗೆ ಕೆಲವು ಏರಿಯಾದಲ್ಲಿ ಅವರು ಚಾರ್ಜ್ ಮಾಡ್ತಾರೆ. ಕರೆದ್ರೆ ಅವರೇ ಬಂದು ಮಾಡಿಕೊಟ್ಟು ಅವರು ಹೋಗ್ತಾರೆ. ನಾವು ಟ್ರ್ಯಾಕ್ಟರು ಸ್ವಂತವಾಗಿ ಮಡಬೇಕಾಗಿರೋದು ಅವಶ್ಯಕತೆನೂ ಇಲ್ಲ. ಆಮೇಲೆ ಗುಂಚು ತೆಗೆಯೋದಕ್ಕೆ ನಮಗೆ ಮಿಷಿನ್ ಇದೆ, ಅದು ಮಹಿಳೆಯರು ಮಾಡ್ಬೋದು. ಮ್ಯಾನ್ಯುಲ್ ಆಗಿ ತೆಗಿಯೋಕ್ಕೂ ಮಿಷಿನ್ ಇದೆ. ಆಮೇಲೆ ಮೋಟರ್ ಆಪರೇಟೆಡ್ ಮಷಿನ್ನು ನಮ್ಮಲ್ಲಿ ಕಂಡಿಡಿದ್ದು ನಾವು ರೈತರುಗಳಿಗೆ ಸೌಲಭ್ಯವಾಗಿ ಕೊಡ್ತಾ ಇದ್ದೀವಿ. ದಾರ ತೆಗಿಯೋಕ್ಕೋಸ್ಕರ ಬದಲು ನೀವು ಗುಂಜು ತಗೊಂಡೋಗಿ ಅಲ್ಲಿ ಮಾರ್ಕೆಟಲ್ಲೇ ಕೊಟ್ರೆ ಅದು ಸ್ಪಂಜ್ ಸಿಲ್ಕ್ಗೋಸ್ಕರ ತಗೊಳ್ತಾರೆ. ನೀವು ಮಾರಬಹುದು, ನೀವು ಮಾರಿದ್ರೆ ಅದಕ್ಕೂ ದುಡ್ಡುಂಟು. ಒಳ್ಳೆ ಮಾಹಿತಿ ಕೊಟ್ರಿ ಗುರುಗಳೇ, ಬಹಳ ಸಂತೋಷ ಗುರುಗಳೇ. ಧನ್ಯವಾದಗಳು. ಮಾದೇಶ್ ಶೆಟ್ಟರೆ ನಮಸ್ಕಾರ ಕರೆ ಮಾಡಿದಕ್ಕೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಮುಂದಿನ ಕರೆ. ಹಲೋ ಆಕಾಶವಾಣಿ. ಮೇಡಮ್ ನಾನು ತುಳಸಿರಾಮ್. ನಮಸ್ತೆ ಸರ್, ಪ್ರಶ್ನೆ ಕೇಳಿ. ಸರ್, ಈಗ ರೇಷ್ಮೆದು ಎಷ್ಟೋ ಜನ ನಿಲ್ಸಿದ್ದಾರೆ ಮನೆಗಳೆಲ್ಲ ತಿಳಿದುಕೊಂಡು, ಅವ್ರಿಗೆ ಉತ್ತೇಜನ ಕೊಡಬಾರ್ದು ನೀವು? ಹಲೋ, ಇನ್ನೊಂದ್ಸರಿ ಜೋರಾಗಿ ಮಾತಾಡಿ. ಹಿಂದೆ ಎಲ್ಲ ರೇಷ್ಮೆ ಮನೆ ಕಟ್ಟಿದ್ದಾರೆ. ಎಷ್ಟೋ ಯಾವ್ದಾವ್ದೋ ಕಾರಣದಿಂದ ಅವ್ರು ನಿಂತೋಗಿದ್ದಾರೆ, ಮಾಡ್ತಾ ಇಲ್ಲ. ಹಾಗಾಗಿ ಬಿಲ್ಡಿಂಗ್ ಗಳೆಲ್ಲ ಇದೆ. ಓಕೆ, ಅವ್ರಿಗೆ ಜನ ಕೊಡಬಾರ್ದು ಮನೆ ಪರಿವರ್ತನೆ ಮಾಡಿ ಮನ್ಸನ್ನ. ತಾವು ದಯವಿಟ್ಟು ಈ ಕಾರ್ಯಕ್ರಮನ್ನ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಲ್ಲಿ, ಸೆರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಭೇಟಿ ಮಾಡಿ. ಅಂದ್ರೆ ಸರ್, ಅವ್ರು ಹೇಳ್ತಾ ಇರೋದು ಈಗ ಎಷ್ಟೋ ಜನ ರೇಷ್ಮೆ ಮನೆ ಕಟ್ಬಿಟ್ಟಿದ್ದಾರೆ, ಆದ್ರೆ ಅವ್ರೀಗ ರೇಷ್ಮೆ ಸಾಕಾಣಿಕೆ ಮಾಡ್ತಾ ಇಲ್ಲ. ಅವರು ಬೇರೆ ರೇರಿಂಗ್ ಮಾಡೋರಿಗೆ ಅದನ್ನ ಕೊಡಬಹುದಲ್ವಾ? ಸರ್, ತಮ್ದೇ ಆದ್ರೆ, ತಮ್ದೇ ಓನರ್ಶಿಪ್ ಅಲ್ಲಿ ಇರೋದ್ರೆ ತಾವು ಯಾವುದು ಅವರನ್ನೇ ಮಾಡೋದಕ್ಕೆ ಉತ್ತೇಜನ ಕೊಡಬಹುದಲ್ವಾ? ಯಾವ್ದಾರು ಸರ್ ಕೊಡಬಹುದು ಸರ್, ಕೊಡಬಹುದು ಸರ್, ಕೊಡಬಹುದು ಸರ್. ಏನಾಗುತ್ತೆ ಅಂದ್ರೆ, ತಮ್ಗೆ ಯಾವುದೇ ಒಂದು ಸಬ್ಸಿಡಿಗಳು ಒಂದು ಡಿಪಾರ್ಟ್ಮೆಂಟ್ ಇಂದ ಬರಬೇಕು ಅಂತ ಇದ್ರೆ ಅದಕ್ಕೂ ಬೇಕಾಗಿರೋದು ಕೆಲವು ರೂಲ್ಸ್ಗಳಿದಾವೆ. ಈಗ ಏನಾಗಿದೆ ಅಂದ್ರೆ, ಎಲ್ಲ ರೈತರುಗಳಿಗೂ ಆಧಾರ್ ಲಿಂಕ್ ಮಾಡಿ ಸಬ್ಸಿಡಿಗಳು ಬೇರೆ ಫೆಸಿಲಿಟೀಸ್ ಕೊಡ್ತಾ ಇರೋದ್ರಿಂದ ಒಂದ್ಸಾರಿ ಅದು ಬಂದ್ರೆ ಎನ್ನುವವರೆಗೆ ಅದು ಟ್ರಾನ್ಸ್ಫರ್ ಮಾಡಕ್ಕೆ ಸ್ವಲ್ಪ ಸಾಧ್ಯವಾಗೋದಿಲ್ಲ ಸರ್. ಅಲ್ಲ ಸರ್, ಬಿಲ್ಡಿಂಗ್ ನೀವು ಸಬ್ಸಿಡಿ ಕೊಡ್ಬೇಡಿ, ಬೇರೆ ರೀತಿ ಸಬ್ಸಿಡಿ ಕೊಟ್ಟು ಉತ್ತೇಜನ ಕೊಡಬಹುದು, ಎಷ್ಟೋ ದುಡ್ಡು ಉಳಿಯುತ್ತಲ್ಲ ಸರ್. ಅವ್ರು ಅದನ್ನೇ ಹೇಳ್ತಾ ಇರೋದು, ನೀವು ನಿಮ್ಮ ಹತ್ರದ ರೇಷ್ಮೆ ಇಲಾಖೆನ ಸಂಪರ್ಕ ಮಾಡಿದ್ರೆ ಈ ರಾಜ್ಯ ಸರ್ಕಾರದಿಂದ ಏನೇನು ಸೌಲಭ್ಯ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ಅವ್ರು ನೀಡ್ತಾರೆ ಅಂತ ಹೇಳ್ತಾ ಇದಾರೆ. ತಮಗೆ ಬೇಕಾಗಿರೋದು ಮಾಹಿತಿಗಳು ಅಲ್ಲಿಂದ ಸಿಕ್ಕುತ್ತೆ ಸರ್. ಮಹೇಶ್ ಅವರೇ, ತಾವೇನಾದ್ರೂ ಹೇಳ್ತೀರಾ? ಅದೇ ಸರ್, ಈಗ ಅದಕ್ಕೆ ತಮಗೆ ಬೇಕಾಗಿರೋದು ಮಾಹಿತಿ ಇದ್ರ ಬಗ್ಗೆ ಕೊಡ್ಬೇಕಾಗಿರೋದು, ತಾವು ಹತ್ರದಲ್ಲಿರೋದು ರೇಷ್ಮೆ ಇಲಾಖೆಯಲ್ಲಿ ಸಂಪರ್ಕ ಮಾಡಿದ್ರೆ ಅವ್ರು ಕರೆಕ್ಟ್ ಆಗಿ ನಿಮ್ಗೆ ಗೈಡ್ ಮಾಡ್ತಾರೆ ಸರ್. ನಮಸ್ಕಾರ ತುಳಸಿರಾಮ್ ಅವರೇ. ಸರ್, ಈಗ ರೇಷ್ಮೆ ಕೃಷಿನಲ್ಲಿ ಹನಿ ನೀರಾವರಿ ಪ್ರಾಮುಖ್ಯತೆ ಅಂದ್ರೆ, ಹಿಪ್ಪನೇರಳೆ ಬೆಳೆಗೆ ಹನಿ ನೀರಾವರಿ ಮೂಲಕ ರಸಗೊಬ್ಬರಗಳನ್ನ ಪೂರೈಕೆ ಮಾಡೋ ವಿಧಾನ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಮಹೇಶ್ ಅವರೇ, ತಾವು ನಮಸ್ತೆ. ರೈತರುಗಳೇ, ನಾನು ಇವತ್ತು ಇಲ್ಲಿ ಬಂದು ಹಿಪ್ಪು ನೀರಳೆಯಲ್ಲ ರಸಾವರಿ ಮಾಡೋಕ್ಕೆ ಏನೇನು ಪ್ರೊಸೀಜರ್ ಇದೆ ಅದು ಮೇಲೆ ಮಾತಾಡೋಕ್ಕೆ ಬಂದಿದೆ. ಇದು ಒಂದು ಒಳ್ಳೆಯ ಟೆಕ್ನಾಲಜಿ. ನೀವು ಇಂದ ಅಲ್ಲದ ಟೆಕ್ನಾಲಜಿಲೆ ನೀವು ಓ ರಸಾಯನ ಫರ್ಟಿಲೈಸರ್ ಎಲ್ಲ ಓ ಹಾತ್ಸೆ ಓ ಸರ್ ಸಾಯಿಲ್ ಅಪ್ಲಿಕೇಶನ್ ಮಾಡ್ತಾರೆ. ಅದು ಸಾಯಿಲ್ ಅಪ್ಲಿಕೇಶನ್ ಮಾಡ್ತಾರೆ ಅಂದ್ರೆ ಅದ್ರಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ, ಕೈಯಿಂದ ಹಾಕಿದಾಗ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಸೊ ಅದ್ರಲ್ಲಿ ಫರ್ಟಿಲೈಸರ್ ವೇಸ್ಟೇಜ್ ಜಾಸ್ತಿ ಬರುತ್ತೆ. ಇನ್ನೊಂದು ಪ್ರಾಬ್ಲಮ್, ಅವ್ರು ಏನ್ ಮಾಡ್ತಾರೆ, ಒಂದೇ ಕ್ರಾಪ್ ಮೇ ಒಂದೇ ಟೈಮ್ ಮಾಡ್ತಾರೆ. ಅದು ಏನಾಯ್ತೇನೋ, ಒಂದೇ ಟೈಮ್ ಮಾಡಿಬಿಟ್ಟು ಜಾಸ್ತಿ ಫರ್ಟಿಲೈಸರ್ ವೇಸ್ಟಿಂಗ್ ಆಗತ್ತೆ. ಅದಕ್ಕೋಸ್ಕರ ಇದು ನಮ್ದು ಇಪ್ಪು ನೀರಳೆಯಲ್ಲ ಸ್ವಲ್ಪ ಓಕೆ ಕೆಮಿಕಲ್ ಫರ್ಟಿಲೈಸರ್ ಅಪ್ಲೈ ಕರ್ನಕ ಚಾನ್ಸ್ ನಮ್ಗೆ ಚಾನ್ಸಸ್ ಇದೆ. ರೈತರುಗಳೆಲ್ಲರೂ ಇದು ಯೂಸ್ ಮಾಡಿಬಿಟ್ಟು ಓ ಫರ್ಟಿಲೈಸರ್ ವೇಸ್ಟೇಜ್ ಕಡಿಮೆ ಆಗುತ್ತೆ, ಮತ್ತೆ ಗಿಡಗಳಿಗೂ ಕೂಡ ಗೊಬ್ಬರ ಸರಿಯಾದ ರೀತಿ ಸಿಗುತ್ತೆ. ಸರ್, ಒಂದು ಕರೆ ಇದೆ, ತಗೊಂಬಿಡೋಣ. ಹಲೋ, ಆಕಾಶವಾಣಿ. ನಮಸ್ಕಾರ ಮೇಡಮ್, ಹುಣಸೂರಿಂದ ಸುರೇಶ್ ಅಂತ. ಮೇಡಮ್ ನಮಸ್ತೆ. ಸುರೇಶ್ ಅವರೇ, ಪ್ರಶ್ನೆ ಕೇಳಿ. ಮೇಡಮ್ ಅದಕ್ಕೆ ನಿಮ್ಗ ಒಂದು ನಮಸ್ಕಾರ, ಅಧಿಕಾರಿಗಳ ನಮಸ್ಕಾರ ಮೇಡಮ್. ನಮಸ್ಕಾರಗಳು. ನಮಸ್ತೆ ಸರ್. ಇದು ಮರಗಡ್ಡೆ ಇದು ರೇಷ್ಮೆ ಇದ್ರದ ಬೆಳಿಬೇಕಾದ್ರೆ ಎಲ್ಲಿ ಇದು ಎಷ್ಟು ಅಡಿಗೆ ಹಾಕ್ಬೇಕು, ಎಷ್ಟು ಎಲ್ಲಿ ಸಿಗುತ್ತದೆ ಅಂತ ಹೇಳ್ತಾರೆ ಸರ್. ಮರಗಡ್ಡೆ ಕಡ್ಡಿಗೆ ಹಿಪ್ಪನೇರಳೆ ತಾವೇ ತಯಾರಿಸ್ಬೋದು, ಏನು ತೊಂದರೆ ಇಲ್ಲ. ಕಡ್ಡಿ ನಮ್ಮಲ್ಲಿ ಬಂದು ತಗೊಂಡೋಗಿ ಅಲ್ಲಿ ನೀವೇ ನರ್ಸರಿ ಮಾಡಿಬಿಟ್ಟು ಒಂದು 6 ತಿಂಗಳಿಂದ 8 ತಿಂಗಳು ಬೆಳೆದಿರೋದು ಕಡ್ಡಿ ಡೈರೆಕ್ಟ್ ಆಗಿ ನೀವು ಮಾಡಿದರೆ ನಮಗೆ ನರ್ಸರಿ ಐತೆ. ಅದಕ್ಕೆ ಸರ್ ಕೇಳ್ಕೊಂಡು ಸರ್ ಅಲ್ಲೇ ಬೆಳೆಸ್ಕೋಬೋದಾ ಸರ್? ಅಲ್ಲಿ ಅದೇ ನರ್ಸರಿ ತಗೊಂಡು ಅದೇ ಸಸಿ ತಗೊಂಡು ನೀವು ಮರಗಡ್ಡಿ ಬೆಳೆಸ್ಬೋದು. ಇನ್ನೊಂದೇನಾಗಿದೆ, ತಮಗೆ ಯಾವ ಥರ ಅನುಕೂಲವಾಗಿರೋದು ಸ್ಪೇಸಿಂಗ್ ಬೇಕಂದರೆ ತಗೋಬೋದು. 6 ಅಡಿ ವಿಂಡು 6 ಅಡಿ ಹಾಕ್ಬೋದು, 8 ಅಡಿ ಇಂಡು 8 ಅಡಿ ಹಾಕ್ಬೋದು, 10 ಅಡಿ ಇಂಡು 10 ಅಡಿನೂ ಹಾಕ್ಬೋದು. ತಮಗೆ ಯಾವುದು ಅನುಕೂಲ ಅಂದರೆ ಇರಿಗೇಷನ್ ಸೌಲಭ್ಯ, ಜಮೀನ್ ಕಂಡೀಷನ್ ನೋಡಿಕೊಂಡು ತಮಗೆ ಯಾವುದು ಅನುಕೂಲ ಅಂದರೆ ಯಾವ ಸ್ಪೇಸಿಂಗ್ ಬೇಕಂದರೆ ನಾವು ಮಾಡ್ಬೋದು. ನಮ್ಮ ಆಫೀಸಲ್ಲಿ ಬಂದು ನೀವು ಸಂಪರ್ಕಿಸಿದರೆ ತಮಗೆ ಬೇಕಾಗಿರೋದು ಎಲ್ಲ ಮಾಹಿತಿಗಳು ತಮಗೆ ತೋರ್ಸಕ್ಕೂ ಅನುಕೂಲ ಇದೆ, ತಮಗೆ ಹೇಳ್ಕೊಡಕ್ಕೂ ಅನುಕೂಲ ಇಲ್ಲಿ ಇದೆ. ಸುರೇಶ್ ಅವರೇ, ನೀವು ಅಲ್ಲಿಗೆ ಭೇಟಿ ಕೊಡಿ, ನೀವು ಕಣ್ಣಾರೆ ನೋಡಬಹುದು ಮತ್ತೆ ಅವ್ರು ನಿಮ್ಗೆ ಮಾಹಿತಿನೂ ಕೊಡ್ತಾರೆ. ನಮಸ್ಕಾರ ಸುರೇಶ್ ಅವರೇ. ನಮಸ್ಕಾರ. ಮತ್ತೊಂದು ಕರೆ ಇದೆ. ಹಲೋ ಆಕಾಶವಾಣಿ. ಹಲೋ, ಕರೆಯಲ್ಲಿ ತೊಂದರೆ ಉಂಟಾಯ್ತು ಅನ್ಸುತ್ತೆ ಸರ್. ಸರ್, ತಾವು ಹೇಳ್ತಾ ಇದ್ರಿ ರಸಾವರಿ ಬಗ್ಗೆ, ಅಂದ್ರೆ ಕೈಯಿಂದ ಹಾಕಿದ್ರೆ ಗೊಬ್ಬರ ಎಲ್ಲ ತುಂಬಾ ವೇಸ್ಟ್ ಆಗುತ್ತೆ, ಅದ್ರ ಬದಲಾಗಿ ನೀರಿನ ಮೂಲಕ ಕೊಟ್ರೆ ಎಲ್ಲ ಗಿಡಕ್ಕೂ ಕೂಡ ಸಿಗುತ್ತೆ, ಮತ್ತೆ ಇದರಿಂದ ಎಲ್ಲ ಗಿಡಕ್ಕೂ ಕೂಡ ಪೋಷಕಾಂಶ ಕೂಡ ಸಿಗುತ್ತೆ ಅಂತ ಹೇಳಿದ್ರಿ. ಹಲೋ ಆಕಾಶವಾಣಿ. ಹಲೋ ಹಲೋ ಆಕಾಶವಾಣಿ. ಹಲೋ ಮೇಡಮ್. ಹಾ ಹಲೋ, ಯಾರು ಮಾತಾಡ್ತಾ ಇರೋದು? ನಾವು ಬಿಳಕೆರೆಯಿಂದ ಚಿನ್ನಣ್ಣ ಮೇಡಮ್. ಹಾ ಚಿನ್ನಣ್ಣ ಅವರೇ, ಪ್ರಶ್ನೆ ಕೇಳಿ. ನಮ್ಮ ಜಮೀನಲ್ಲಿ ರೇಷ್ಮೆ ಇದ್ರ ಗಿಡ ನೆಡಬೇಕು ಮೇಡಮ್. ಗಿಡ ಎಲ್ಲಿ ಸಿಕ್ಕುತ್ತೆ ಕೇಳಬೇಕು ಅಂತ ಕೇಳಿದೆ ಮೇಡಮ್. ಹಾ ಹೇಳಿ ಮಹೇಶ್ ಅವರೇ. ಇದು ನಮ್ದು ಮೈಸೂರು ಆಫೀಸ್ಗೆ ಬಂದು ನೀವು ತಗೊಂಡು ಹೋಗ್ಬೇಕು, ಇಲ್ಲಿ ಸಿಗತ್ತೆ. ನಿಮ್ಗೆ ಏನ್ ಬೇಕು, ಕಡ್ಡಿ ಏನ್ ಬೇಕು, ಇಲ್ಲಿ ಸಿಗತ್ತೆ. ಎಲ್ಲಿ ಸರ್ ಅದು ಆಫೀಸ್? ಸಿ ಎಸ್ ಆರ್ ಟಿ ಎ ಸಂಸ್ಥೆ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಸರ್. ಬಿಳಿಕೆರೆಯಿಂದ ಚಿನ್ನಣ್ಣ ಅವ್ರು ಮಾಡಿದ್ದಾರೆ ಸರ್, ಮೈಸೂರು ಹತ್ರ ಇರುವಂತಹ ಬಿಳಿಕೆರೆಯಿಂದ. ಓಕೆ ಓಕೆ ಸರ್. ತಾವು ಮೈಸೂರಲ್ಲಿ ಶ್ರೀರಾಮ್ಪುರ ಅಂತ ಒಂದು ವಿಲೇಜ್ ಇದೆ ಸರ್, ಕಾರ್ಪೊರೇಷನ್ ಒಳಗೇನೆ ಬರ್ತದೆ ಅದು. ಮಾನದವಾಡಿ ರೋಡಲ್ಲಿ ಮೈಸೂರು ಬಸ್ ಸ್ಟ್ಯಾಂಡಿಂದ 6 ಕಿಲೋಮೀಟರ್ ಎಚ್ ಡಿ ಕೋಟೆ ರೋಡಲ್ಲಿ ಬಂದಿದ್ರೆ ನಮ್ಮ ಸಂಸ್ಥೆ ಇದೆ. ನಮ್ಮ ಸಂಸ್ಥೆಗೆ ಬಂದರೆ ನಿಮಗೆ ಯಾವುದೇ ಮಾಹಿತಿಗಳು ಬೇಕು ಅಂದರೆ ಫ್ರೀಯಾಗಿ ನಾವು ಕೊಡ್ತೀವಿ. ಆಮೇಲೆ ಕಡ್ಡಿ ಮಾತ್ರ ಸ್ವಲ್ಪ ಚಾರ್ಜ್ ಉಂಟು. ಭೇಟಿ ಮಾಡಿ. ಚಿನ್ನಣ್ಣ ಅವರೇ, ಶ್ರೀರಾಮ್ಪುರ ಗೊತ್ತಲ್ವಾ ನಿಮಗೆ ಮೈಸೂರಿನಲ್ಲಿ? ಹೌದು, ಅಲ್ಲೇ ಸಿ ಎಸ್ ಆರ್ ಟಿ ಎ ಸಂಸ್ಥೆ ಇದೆ, ಅಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಅಂದ್ರೆ ನೀವು ಅದಕ್ಕೆ ದುಡ್ಡು ಕೊಡ್ಬೇಕಾಗತ್ತೆ, ಕೊಟ್ಟು ಮತ್ತೆ ನೀವು ಅಲ್ಲಿ ಅದ್ರ ಬಗ್ಗೆ ಮಾಹಿತಿನೂ ಕೂಡ ತಗೊಂಡ್ ಬರಬಹುದು. ಆಗ್ಲಿ, ಹಾ ಖಂಡಿತ ಭೇಟಿ ಮಾಡಿ. ನಮಸ್ಕಾರ. ನಮಸ್ಕಾರ. ಮತ್ತೊಂದು ಕರೆ ಬರ್ತಾ ಇದೆ ಸರ್. ಹಲೋ ಆಕಾಶವಾಣಿ. ನಮಸ್ತೆ ಮೇಡಮ್. ಹುಡುಗಿಕೆರೆ ಕುಟ್ಟು ಗ್ರಾಮ ಚಂದ್ರ ಅಂತ ಮೇಡಮ್. ಚಂದ್ರ ಅವರೇ ನಮಸ್ಕಾರ, ಪ್ರಶ್ನೆ ಕೇಳಿ ಸರ್. ಈ ಸಾಲು 4 ಅಡಿ ಸಾಲು 5 ಅಡಿ ಸಾಲಲ್ಲಿ ಇರ್ತದಲ್ಲ ಸರ್, ಅದಕ್ಕೆ ಡ್ರಿಪ್ಗೆ ಅನುದಾನ ಕೊಡ್ತಾರ ಸರ್? ಕೊಡ್ತಾರೆ. ಡ್ರಿಪ್ ಯಾವುದೇ ತರ ಡ್ರಿಪ್ ಹಾಕ್ಬೇಕು ಅಂತಿದ್ರೇನು ಅನುಕೂಲವಿದೆ ಸರ್, ಕೊಡ್ತಾರೆ. ತಾವು ದಯವಿಟ್ಟು ತಮ್ಮ ಪಕ್ಕದಲ್ಲಿ ಇರೋದು ರೇಷ್ಮೆ ಇಲಾಖೆಯಲ್ಲಿ ಸಂಪರ್ಕಿಸಿ. ಭೇಟಿ ಮಾಡಿರದ ರೇಷ್ಮೆ ಇಲಾಖೆನ ಸಂಪರ್ಕ ಮಾಡಿ ಚಂದ್ರ. ಆಮೇಲೆ ಸರ್, ಇವಾಗೆಲ್ಲ ಈ ಚಳಿಗಾಲಕ್ಕೆ ಈ ಕುಡಿ ಹುಳ ಇವೆಲ್ಲ ಬರ್ತದಲ್ಲ, ಇವಕ್ಕೆಲ್ಲ ಏನ್ ಮಾಡುದು? ಅದರಲ್ಲಿ ನಿಮಗೆ ಕೆಮಿಕಲ್ ಪೆಸ್ಟಿಸೈಡ್ ಅಪ್ಲೈ ಮಾಡೋದಾದ್ರೆ ನಾವು 2% ರೋಗ ರೂಢಿಯಕ್ಕೆ ಹೇಳ್ತೀವಿ. ಯಾಕಂದ್ರೆ ನಾವು ಜಾಸ್ತಿ ಕೆಮಿಕಲ್ಸ್ ಯೂಸ್ ಮಾಡಿ ನಮ್ಮ ಸಿಲ್ಕ್ ಹುಳುವನ್ನ ತೊಂದರೆ ಮಾಡಬಾರ್ದು. ಅದಕ್ಕೋಸ್ಕರ 2% ಆ ಥರ ಇದ್ರೆ 20 ಮಿಲಿ ರೋಗರು 20 ಲೀಟರ್ ನೀರಲ್ಲಿ ಸೊಲ್ಯೂಷನ್ ಮಾಡಿ ನೀವು ಸ್ಪ್ರೇ ಮಾಡಿದರೆ ಕಂಟ್ರೋಲ್ ಆಗುತ್ತೆ. ಅದಾನಂತರ ಒಂದು 20 ದಿನ ನೀವು ಸೊಪ್ಪು ಸಾಕಾಣಿಕೆಗೆ ತಗೋಬಾರ್ದು. 20 ದಿನ ಅದಿಲ್ಲ ಅಂದ್ರೆ ಚಳಿಗಾಲ ಬಂತು ಅಂದ್ರೆ ಹುಳುಗ ಸಾಕಾಣಿಕೆ ನಮ್ಮ ಸಿಲ್ಕ್ ವರ್ಮ್ಗೆ, ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಚಳಿಗಾಲದಲ್ಲಿ ಈಗ ಸ್ವಲ್ಪ ಜಾಸ್ತಿ ಸ್ಪೇಸಿಂಗ್ ಕೊಡಬೇಕು. ಒಂದೇ ಸಮ ಮೇಲೆ ಮೇಲೆ ಮೇಲೆ ಡೈಲಿ ಫೀಡಿಂಗ್ ಕೊಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ನೀರಿನ ಅಂಶ ಜಾಸ್ತಿ ಆಗಿ ಸ್ವಲ್ಪ ಈ ತರ ಬರಕ್ಕೆ ಸಾಧ್ಯ ಇದೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಡೈಲಿ ನೀವು ಹುಳು ಸಾಕಾಣಿಕೆಗೆ ಶೂಟ್ ಫೀಡಿಂಗ್ ಮಾಡಕ್ ಮುಂಚೆನೆ ಸ್ವಲ್ಪ ಸುಣ್ಣ ಪೌಡರು, ಲೈಮ್ ಪೌಡರ್ ನೀವು ಸ್ಪ್ರೇ ಮಾಡಬೇಕು. ಆಮೇಲೆ ಸ್ವಲ್ಪ ಗಾಳಿ ಬೀಸಕ್ಕೋಸ್ಕರ ಸ್ವಲ್ಪ ಸ್ಪ್ರೆಡ್ ಮಾಡಿ ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಕೊಟ್ಟು ಲೈಟ್ ಫೀಡಿಂಗ್ ಕೊಟ್ಟು ಬಂದ್ರೆ ನಿಮ್ಗೆ ಈ ತೊಂದರೆಗಳು ಅವಾಯ್ಡ್ ಮಾಡಬಹುದು. ಸರ್, ಇವಾಗ ಚಳಿಗಾಲದಲ್ಲಿ ಜಾಸ್ತಿ ಸೊಪ್ಪು ತಗೋತಾವಲ್ಲ ಸರ್? ಅಲ್ಲ, ಜಾಸ್ತಿ ಸೊಪ್ಪು ತಗೊಳ್ತಾ ಇದೆ, ಬಟ್ ಏನ್ ಮಾಡಬೇಕು ಅಂದ್ರೆ ನೀವು ಒಂದು ಫೀಡಿಂಗ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಬೆಳಗ್ಗೆ ಜಾಸ್ತಿ ಫೀಡಿಂಗ್ ಕೊಟ್ಟು ಇನ್ನೊಂದ್ಸಾರಿ ನೈಟ್ ಕಾಯತಂಗೆ ಬಿಡಬಾರ್ದು. ಮಧ್ಯಾಹ್ನ ಬೆಳಗ್ಗೆ ಸ್ವಲ್ಪ ಲೈಟ್ ಫೀಡಿಂಗ್ ಕೊಟ್ಟು ಮಧ್ಯಾಹ್ನ ಇನ್ನೊಂದು ಫೀಡಿಂಗ್ ಮಾಡ್ಕೊಳ್ಳಿ, ಚಳಿಗಾಲ ಮಾತ್ರ. ಯಾಕೆಂದರೆ ಜಾಸ್ತಿ ಫೀಡಿಂಗ್ ಕೊಟ್ಟರೆ ನೀರಿನಂಶ ಜಾಸ್ತಿ ಆಗಿ ಅಲ್ಲಿ ಸ್ವಲ್ಪ ಹ್ಯುಮಿಡಿಟಿನೂ ಜಾಸ್ತಿ ಆಗುತ್ತೆ ಬೆಡ್ಡಲ್ಲಿ, ಆವಾಗ ಈ ಥರ ಸುಣ್ಣಾಂಬು ನೋಯಿ ಈ ಥರ ಆಗಕ್ಕೆ ನಿಮಗೆ ಸ್ವಲ್ಪ ತೊಂದರೆ ಆಗುತ್ತೆ. ಅದಕ್ಕೆ ನೀವು ಬೆಡ್ ಸ್ಪೇಸ್ ಸ್ವಲ್ಪ ಜಾಸ್ತಿ ಮಾಡಿ, ಹುಳು ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಜಾಸ್ತಿ ಸ್ಪೇಸಿಂಗ್ ಕೊಟ್ಬಿಟ್ಟು ಮೂರು ಸಾರಿ ಫೀಡಿಂಗ್ ಕೊಟ್ಟು ಬೆಳಗ್ಗೆ ಡೈಲಿ ನೀವು ಸ್ವಲ್ಪ ಲೈಮ್ ಪೌಡರ್ ಸ್ಪ್ರೇ ಮಾಡಿ ಫೀಡಿಂಗ್ ಕೊಟ್ಟರೆ ಇದು ತೊಂದರೆ ನಿಮಗೆ ಅವಾಯ್ಡ್ ಮಾಡ್ಬೋದು. ಹೊಡಿಬೋದು ವಿಜಯದಾಗಿಂದ ಒಳ್ಳೆಯದು ಲೈನ್ ಪೌಡರ್, ಯಾಕಂದ್ರೆ ಲೈನ್ ಪೌಡರ್ ಸ್ವಲ್ಪ ಸೂಡು ಕೊಡುತ್ತದೆ. ಸುಣ್ಣ ಪುಡಿ ಹೌದು. ಅದು ಹುಳು ಮೇಲೇನೆ ಸ್ವಲ್ಪ ಡಸ್ಟಿಂಗ್ ಮಾಡಿದ್ರೆ ಅದು ಹುಳುಗೂ ಸ್ವಲ್ಪ ಬಿಸಿ ಆಗುತ್ತೆ, ಆಮೇಲೆ ಟೆಂಪರೇಚರ್ ಸ್ವಲ್ಪ ಬೆಡ್ ಟೆಂಪರೇಚರ್ ಸ್ವಲ್ಪ ಕಮ್ಮಿ ಆಗುತ್ತೆ, ನೀರಿನ ಅಂಶ ಎಲ್ಲ ಅದು ಎಳ್ಕೊಂಬಿಡ್ತದೆ. ಆಗ್ಲಿ ಚಂದ್ರ, ನಮಸ್ಕಾರ. ಸರ್, ಈಗ ಅವರು ನಿಮ್ಮನ್ನು ಕೇಳಿದ್ರು ಅದೇ ಸುಣ್ಣನ ಡಸ್ಟ್ ಮಾಡೋದು ಮತ್ತೆ ಟೆಂಪರೇಚರ್ ಹೇಗೆ ಮೇಂಟೈನ್ ಮಾಡೋದು ಅಂತ, ಇದಕ್ಕೆಲ್ಲ ಏನಾದರೂ ಯಂತ್ರಗಳು ನಿಮ್ಮ ಸಂಸ್ಥೆ? ಯಂತ್ರಗಳದ್ದು ಇದೆ ಸರ್, ನಮ್ಮ ಸಂಸ್ಥೆಯಲ್ಲಿ ಎಲ್ಲ ತಯಾರಿಸಿದ್ದೀವಿ. ಅದರಲ್ಲಿ ರೂಮ್ ಹೀಟರ್ ಒಂದೊಂದು ಸಣ್ಣದೊಂದು ರೆಡಿ ಮಾಡಿದ್ದೀನಿ, ಲೋ ಕಾಸ್ಟ್. ಸಣ್ಣದೊಂದು ಅಂದರೆ ಲೋ ಕಾಸ್ಟ್, ಯಾಕಂದ್ರೆ ರೈತರುಗಳು ತುಂಬಾ ದುಡ್ಡು ಕೊಟ್ಟು ತಂದು ಮಾಡೋದಕ್ಕಿಂತ ನಮಗೆ ಅಷ್ಟೊಂದು ಇದು ಪ್ರಾಫಿಟ್ ಬರಲ್ಲ. ಸರ್, ಒಂದು ಕರೆ ಇದೆ, ತಗೊಂಬಿಡೋಣ ಸರ್. ಹಲೋ ಆಕಾಶವಾಣಿ. ಮೇಡಮ್ ನಮಸ್ಕಾರ. ನಮಸ್ತೆ, ಯಾರು ಕರೆ ಮಾಡಿರೋದು? ನಾವು ಶಂಕರೈನ್ ಅವರು ಮೇಡಮ್, ನಗರಕೆರೆ ಶಂಕರೈನ್ ಅವರು. ನಮಸ್ಕಾರ ಶಂಕರೈನ್ ಅವರೇ. ಸರ್ ಚೆನ್ನಾಗಿದ್ದೀರಾ? ಎಲ್ಲ ಸರ್ ಎಲ್ಲರೂ ಚೆನ್ನಾಗಿದ್ದಾರೆ, ತಾವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸರ್. ಓಕೆ, ದೇವರ ಅನುಗ್ರಹ ಮಾಡಲಿ. ತಟ್ಟೆ ಪ್ಲಾಸ್ಟಿಕ್ ಜನರಿಗೆ ಬರ್ತದೆ ಸರ್. ಹೌದು ಹೌದು. ಅದು ಈ ಅರಳಬೇಕಾದ್ರೆ ಅದ ಎಷ್ಟು ಅಂತರದಲ್ಲಿ ಇರಬೇಕು ಹುಳುಗಳು ಅಂತ ನಾವು ಕೇಳ್ತಾ ಇರೋದು. ಒಂದು ತಮ್ದು ಬೆಡ್ ಸೈಜ್ ಎಷ್ಟು ಇದೆ? ಒಂದು ಶೂಟ್ ರ್ಯಾಕ್ ಸೈಜ್ ಮಾಮೂಲಿ ಸೈಜ್ ಇದೆ ಸರ್. ಅದರಲ್ಲಿ ಒಂಬತ್ತು ಚಂದ್ರಿಗೆ ಮಾಡಬಹುದು. ಅಲ್ಲ ಈಗ ಹುಳ ಇಟ್ಟಿರ್ತೀವಲ್ಲ ಸರ್ ಪ್ಲಾಸ್ಟಿಕ್ ಅರಳಬೇಕಾದ್ರೆ ಹುಳ ಎಷ್ಟು ತಿಳುವಾಗಿಡಬೇಕು ಅಂತ ನಾನು ಕೇಳ್ತಾ ಇರೋ. ಒಂದು ಒಂದು ಸ್ಕ್ವೇರ್ ಫೀಟ್ ಅಲ್ಲಿ ನಾವು ಒಂದು 40 ಹುಳು. ಗೊತ್ತಾಯ್ತಾ ಶಂಕರಯ್ಯ ಅವರೇ? ಗೊತ್ತಾಯ್ತು. ಒಂದು ಸ್ಕ್ವೇರ್ ಫೀಟ್ ಗೆ 40 ಹುಳುಗಳು ಇದ್ರೆ ಅದು ಚೆಂದಕ್ಕೆ ಹಾಕ್ಬೋದು ಅಂತ ಅರ್ಥ. ಹಾ, ಅಲ್ಲ ಚೆನ್ನಾಗಿ ಆಗುತ್ತೆ ಅಂದೆ. ಇಲ್ಲ ಅಂದ್ರೂ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಎಲ್ಲ ಹುಳುಗಳಿಗೂ ಕೂಡ್ಗಟ್ಟಕ್ಕೆ ಅನುಕೂಲ ಇರುತ್ತದೆ. ಜಾಸ್ತಿ ಇದ್ರೆ ಅದಕ್ಕೆ ಕಂಜೆಷನ್ ಆಗ್ಬಿಡುತ್ತದಲ್ಲ, ಅದಕ್ಕೋಸ್ಕರ ಇದು ಅಲ್ಲಲ್ಲೇ ರೈತರಿಗೆ ತಿಳಿಸ್ಕೊಡಿ ಸರ್. ಅದು ಇದಾಯ್ತದೆ. ಆಯ್ತು, ನಾವು ಯಾವಾಗಲೂ ಈಗ ಫೀಲ್ಡ್ ವಿಸಿಟ್ ಬಂದ್ರೆ ತಮಗೆ ಎಲ್ಲ ECB ಎಕ್ಸ್ಟೆನ್ಷನ್ ಕಾರ್ಯಕ್ರಮಗಳು ಮಾಡ್ತೀವಿ, ಅಲ್ಲಿ ಫೀಲ್ಡ್ ಡೆಮೋನ್ಸ್ಟ್ರೇಷನ್ ಮಾಡ್ತೀವಿ. ಆವಾಗ ಎಲ್ಲ ರೈತರುಗಳೇನೆ ಕರೆಸಿ ಒಂದೇ ಕಡೆ ಕೂರಿಸಿ ನಾವು ಈ ತರ ಮಾಹಿತಿಗಳು ಕೊಡೋಕ್ಕೂ ನಮ್ಮಲ್ಲಿ ಪ್ರೋಗ್ರಾಮ್ ಕಾರ್ಯಕ್ರಮಗಳು ಇದಾವೆ. ಅದರಿಂದ ಗೂಡು ಎಷ್ಟು ಅಳತೆ ಅಷ್ಟು ಅಳತೆ ಚೆನ್ನಾಗಿ ಗೂಡು ಕಟ್ಟುತ್ತೆ. ಹೌದು ಹೌದು, ಅಂದ್ರೆ ಒಂದೇ ಸಮ ಬರುತ್ತೆ ಗೂಡು ಅಂತ. ಜಾಸ್ತಿ ಆದ್ರೆ ಹೆಚ್ಚು ಕಮ್ಮಿ ಆಗತ್ತೆ. ಆಗ್ಲಿ ಆಗ್ಲಿ ಶಂಕರಯ್ಯ ಅವರೇ, ನಮಸ್ಕಾರ. ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ ಆಕಾಶವಾಣಿ. ಸಂಪರ್ಕದಲ್ಲಿ ತೊಂದರೆ ಆಗಿದೆ ಅನ್ಸುತ್ತೆ ಸರ್. ಮತ್ತೆ ನೀವು ನಿಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ರೂಮ್ ಹೀಟರ್ಗಳು, ಆಮೇಲೆ ಹ್ಯುಮಿಡಿಫೈಯರ್ಗಳು ಇಂಥದ್ದು, ಆಮೇಲೆ ಡಸ್ಟಿಂಗ್ ಮಾಡೋಕ್ಕೋಸ್ಕರ ಡಸ್ಟರ್ಗಳು, ಹ್ಯಾಂಡ್ ಡಸ್ಟರ್ ಇದೆ, ಬ್ಯಾಟರಿ ಆಪರೇಟೆಡ್ ಡಸ್ಟರ್ ಇದೆ, ಅದೆಲ್ಲ ನಾವು ಯೂಸ್ ಮಾಡುವಾಗ ನಮಗೆ ರೈತರುಗಳಿಗೆ ದೇಹಕ್ಕೆ ಯಾವುದು ರೀತಿಯ ತೊಂದರೆಗಳು ಆಗೋದು ಇಲ್ಲ. ಅಂದ್ರೆ ಸರ್, ಅವರು ಬಂದ್ರೆ ನೀವು ಅದನ್ನ ಯಾವ ರೀತಿ ಎಲ್ಲ ನೋಡಬಹುದು, ಅವರು ನಮ್ಮ ಸಂಸ್ಥೆಗೆ ಬಂದ್ರೆ ಯಾವ ರೀತಿ ಮಾಡಬಹುದು, ಎಲ್ಲಿ ಸಿಕ್ಕಬಹುದು, ಯಾವ್ದು ಅದಕ್ಕೆ ಅನುಕೂಲ ಪ್ರತಿಕೂಲ ಎಲ್ಲಾ ಮಾಹಿತಿಗಳು ನಾವು ಫ್ರೀ ಆಗಿ ಕೊಡ್ತೀವಿ ಮೇಡಮ್. ಮತ್ತೊಂದು ಕರೆ ಇದೆ ಸರ್. ಹಲೋ ಆಕಾಶವಾಣಿ. ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ನಾನು ಜಯಲಕ್ಷ್ಮಿ ಅಂತ ಮೇಡಮ್, ಮದ್ದೂರಿಂದ. ಹಾ ಜಯಲಕ್ಷ್ಮಿ ಅವರ ಪ್ರಶ್ನೆ ಕೇಳಿ. ಸರ್ ಹೇಳಿದ್ರು ಜುಂಗ್ ಬಿಡಿಸೋದ್ ಮಿಷಿನ್ ಸಿಗತ್ತೆ ಯಂತ್ರ ಅಂತ. ಸರ್, ಅದೇ ಜುಂಗ್ ಬಿಡಿಸುವಂತಹ ಯಂತ್ರ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟಾಗುತ್ತೆ, ಸಬ್ಸಿಡಿ ಏನಾದ್ರು ಇದೆಯಾ, ಎಲ್ಲಿ ಸಿಗುತ್ತೆ ಅಂತ ಮೇಡಮ್? ಅಷ್ಟು ಅದು ಎಷ್ಟಾದ ರೇಟ್? ಡಸ್ಟರ್ ಸರ್? ಅಲ್ಲ ಸರ್, ಅದು ಗೂಡನ್ ಮೇಲೆ ಡಿಫ್ಲೋಸಿಂಗ್ ಮಿಷಿನ್. ಡಿಫ್ಲೋಸಿಂಗ್ ಮಿಷಿನ್ ನಮ್ದು ಎರಡು ಟೈಪ್ ಇದೆ. ಒಂದೇ ಹ್ಯಾಂಡ್ ಆಪರೇಟೆಡ್ ಡಿಫ್ಲೋಸಿಂಗ್ ಮಿಷಿನ್ ಇದೆ, ಇನ್ನೊಂದು ಮೋಟರ್ ಆಪರೇಟೆಡ್ ಇದೆ. ಪರವಾಗಿಲ್ಲ, ನೀವು ಉತ್ತರ ಹೇಳಿ ಅವ್ರು ಕೇಳಿಸ್ಕೊಳ್ತಾರೆ ರೇಡಿಯೋನಲ್ಲಿ. ಸೊ ನಿಮ್ಗೆ ಹ್ಯಾಂಡ್ ಆಪರೇಟರ್ ಮೋಟಾರ್ ಮೆಷಿನ್ ನಿಮ್ಗೆ ಸ್ವಲ್ಪ 4,000 to 5,000 ಒಳಗಡೆ ಬರುತ್ತೆ. ಮೋಟಾರ್ ಆಪರೇಟರಿಂದ ನಿಮ್ಗೆ 10,000 to 15,000 ಅದೇ ಅವರು ಸಬ್ಸಿಡಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವ್ರಿಗೆ ಸಬ್ಸಿಡಿ ಬೇಕು ಅಂದ್ರೆ ಅವರು ರೇಷ್ಮೆ ಇಲಾಖೆ ಮಾಡ್ಬೇಕಾಗುತ್ತೆ. ಅದು ಮೆಷಿನರಿ ಬಗ್ಗೆ ತಿಳ್ಕೋಬೇಕು ಅಂದ್ರೆ CSRTI ಸಂಸ್ಥೆನ ಅವರು ಸಂಪರ್ಕ ಮಾಡ್ಬೇಕಾಗುತ್ತೆ. ಹಾ ಸರ್, ಮತ್ತೊಂದು ಕರೆ ಇದೆ. ಹಲೋ ಆಕಾಶವಾಣಿ. ಹಲೋ ಹಲೋ ಆಕಾಶವಾಣಿ ಮಾತಾಡಿ ಸರ್. ಶ್ರೀರಂಗಪಟ್ಟಣ. ತಮ್ಮ ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ಹಾ ಮಹೇಶ್ ಅವರೇ, ಪ್ರಶ್ನೆ ಕೇಳಿ. ನಮ್ದು ಗಿಡ ಐತೆ ಉಪನೇರ ಮೇಡಮ್, ಸುಂಟ್ಕಟ್ಟು ಹಾಲು ಹುಳ ಜಾಸ್ತಿ ಆಗ್ಬಿಟ್ಟೈತೆ. ಹ್ಮ್ ಸರ್, ಸುಂಟ್ಕಟ್ಟು ಮತ್ತೆ ಹಾಲು ಹುಳ ಜಾಸ್ತಿ ಆಗಿದೆಯಂತೆ. ಈಗ ನಮ್ಮಲ್ಲಿ ಬಂದ್ರೆ ನಿಮ್ಗೆ ಟ್ರೈಕೋ ಗಾರ್ಡೆ ಅಂತ ಒಂದು ಇದು ಕೊಡ್ತದೆ ಬಯೋ ಕಂಟ್ರೋಲ್ ಏಜೆನ್ಸಿ. ಸರ್ ತಮ್ಮ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ, ಇಲ್ದೇ ರೇಡಿಯೋ ಇಂದ ದೂರ ಬಂದ್ಬಿಡಿ ಸರ್, ಎಕೋ ಬರ್ತಾ ಇದೆ. ಈಗ ಕೇಳಿ. ಎರಡು ತರ ಇದೆ, ಒಂದು ಅದು ಮುಟ್ಟೆ ಮೇಲೇನೆ ಮುಟ್ಟ ಮಾಡಿ ಅದು ಕಂಟ್ರೋಲ್ ಆಗುತ್ತೆ, ಇನ್ನೊಂದು ಹುಳು ಮೇಲೆ ಮುಟ್ಟೆ ಮಾಡಿ ಕಂಟ್ರೋಲ್ ಮಾಡೋ ತರ. ಎರಡು ತರ ನಮ್ಮಲ್ಲಿ ಒಂದು ಬಯೋ ಕಂಟ್ರೋಲ್ ಏಜೆನ್ಸಿ ಇದೆ ಸರ್. ತಾವು ಒಂದ್ ಸಾರಿ ಬಂದು ಭೇಟಿ ಆಗಿದ್ರೆ ತಾವು ತಗೊಂಡು ಹೋಗ್ಬೋದು. ಅಲ್ಲ ಊಸಿಯಿಂದ ಅಲ್ಲ, ತೋಟದಲ್ಲಿ ಊಸಿಯಿಂದ ಬರಲ್ಲ, ಊಸಿಯಿಂದ ನಿಮ್ಗೆ ಹುಳು ಮೇಲೆ ಆಗುತ್ತೆ. ಹುಳು ಮೇಲೆ ಅದಕ್ಕೂ ನಮ್ಮಲ್ಲಿ ಬಯೋ ಕಂಟ್ರೋಲ್ ಏಜೆನ್ಸಿ ಇದೆ. ಅದು 100 ಮುಟ್ಟೆಗೆ ಒಂದು ಪೌಚು, ಅದರಲ್ಲಿ 50 ರೂಪಾಯಿ ಆಗುತ್ತೆ ನಿಮ್ಗೆ ಖರ್ಚೆ. ನಾವು ನಮ್ಮಲ್ಲಿ ಒಂದ್ಸಾರಿ ಬಂದು ಭೇಟಿ ಮಾಡಿದ್ರೆ ನಿಮ್ಗೆ ಅದು ತಗೊಂಡು ಹೋಗಕ್ಕೆ ವ್ಯವಸ್ಥೆ ಇದೆ ಸರ್. ಅದೇನು ಜಾಸ್ತಿ ಖರ್ಚೇನು ಆಗಲ್ಲ. 100 ಮುಟ್ಟೆ ನೀವು ಮಡಗಿದ್ರೆ ಅದಕ್ಕೆ ಬೇಕಾಗಿರೋದು 50 ರೂಪಾಯಿ ಖರ್ಚು ಮಾಡಿ ಒಂದು ಪೌಚು ಊಟಿ ಕಂಟ್ರೋಲ್ ಆಗುತ್ತೆ. ಅದು ಅದು ಮತ್ತೆ ನಮಗೆ ಬೇರೆ ಥರ ಕಂಟ್ರೋಲ್ ಮಾಡೋಕ್ಕೆ ಅನುಕೂಲವಾಗಿರೋದು ಮಾಹಿತಿಗಳು ನಾವು ಇಲ್ಲಿ ಒಂದ್ಸಾರಿ ಬಂದರೆ ನಿಮಗೆ ಹೇಳ್ಕೊಡ್ತೀವಿ ಸರ್. ಎಷ್ಟು ಮೊಟ್ಟೆ ಇಟ್ಟಿದ್ದೀರಾ ಮಹೇಶ್ ಅವರೇ? ಮತ್ತೆ ನೋಡಿ 50 ರೂಪಾಯಿಲೇ ಆಗೋಗ್ಬಿಡತ್ತಂತೆ. ಅಲ್ಲ, ಇನ್ನು ಮಾಹಿತಿಗಳು ಇದಾವೆ. ನಾವು ಸೊರ್ಲೆ ಪರ್ಲೆ ಇಟ್ಬಿಟ್ಟು ಕಂಟ್ರೋಲ್ ಮಾಡಕ್ಕೆ ಅನುಕೂಲ ಇದೆ, ಇನ್ನೊಂದು ಅದು ಉಸಿ ಟ್ರ್ಯಾಪ್ ಅಂದ್ ಇನ್ನೊಂದು ಇದೆ, ಸುಮಾರುಗಳಿದ್ದಾವೆ ಮಾಹಿತಿಗಳು. ಒಂದ್ಸಾರಿ ನಮ್ಮ ಸಂಸ್ಥೆ ನೀವು ಭೇಟಿ ಮಾಡಿದ್ರೆ ನಿಮ್ಗೆ ಬೇಕಾಗಿರೋದು ಮಾಹಿತಿಗಳು ಫ್ರೀಯಾಗಿ ನಾವು ಹೇಳ್ಕೊಡ್ತೀವಿ. ಆಯ್ತು, ನಮಸ್ಕಾರ. ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಆಕಾಶವಾಣಿ. ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಿರೋದು? ಯೋಗೇಂದ್ರ ಪ್ರಸಾದ್, ಹೆಲ್ತ್ ಕೇರ್ ಗ್ರಾಮ ನಿಮ್ಮೂರು ತಾಲೂಕಿನಿಂದ. ಯೋಗೇಂದ್ರ ಪ್ರಸಾದ್, ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ, ಹೇಳಿ ಸರ್. ಇವಾಗ ರೇಷ್ಮೆಗೆ ಔಷಧಿ ಹೊಡಿತೀವಲ್ಲ ರೇಷ್ಮೆಗೆ. ಹಲೋ, ಯೋಗೇಂದ್ರ ಪ್ರಸಾದ್, ಇದು ಕಳಪೆ ಆದ್ರೆ ನಾವು ಯಾರಿಗೆ ರಿಪೋರ್ಟ್ ಮಾಡ್ಬೇಕು ಸರ್? ಇದು ತಾವು ಯಾವ ಊರ ಹೇಳಿದ್ರಿ? ಯಲಚಿಗೇರಿ ಗ್ರಾಮ ನಂಜನಗೂಡು. ನಂಜನಗೂಡಲ್ಲಿ ನಮ್ಮ ರೇಷ್ಮೆ ಇಲಾಖೆ ಆಫೀಸ್ ಇದೆ, ಅಲ್ಲಿ ನೀವು ಭೇಟಿ ಮಾಡಿದರೆ ಅವರೇ ಡೈರೆಕ್ಟ್ ಮಾಡ್ತಾರೆ. ಇಲ್ಲ ಅಂದರೆ ನಾವು ಮೈಸೂರಲ್ಲಿ ನಮ್ಮ ಸಂಸ್ಥೆಗೆ ನೇರವಾಗಿ ನೀವು ಹುಳು ಸ್ಯಾಂಪಲ್ ತಗೊಂಬಂದ್ರೆ ಇಲ್ಲಿ ನಾವು ಅದು ಟೆಸ್ಟ್ ಮಾಡೋಕ್ಕೆ ನಮ್ಮಲ್ಲಿ ಅನುಕೂಲಗಳಿದೆ. ನೀವು ಅದನ್ನ ತಗೊಂಡ್ ಬಂದ್ರೆ ಟೆಸ್ಟ್ ಮಾಡಿ ಹೇಳ್ತಾರೆ. ನೀವು ಒಂದ್ಸತಿ CSRTI ಸಂಸ್ಥೆನ ಭೇಟಿ ಮಾಡಿ ಯೋಗೇಂದ್ರ ಪ್ರಸಾದ್. ನಂಜನಗೂಡಿಂದ ಅಷ್ಟೇ ತಾನೆ 25 ಕಿಲೋಮೀಟರ್ ನಂಜನಗೂಡಿಂದ 25 ಕಿಲೋಮೀಟರ್. ಒಂದ್ಸಾರಿ ನೀವು ಸ್ಯಾಂಪಲ್ ತಗೊಂಡ್ ಬಂದ್ರೆ ನಾವು ಅದಲ್ಲಿ ಟೆಸ್ಟ್ ಮಾಡಿ ನಿಮ್ಗೆ ಬೇಕಾಗಿರೋದು ಮಾಹಿತಿ ಹೇಳ್ಕೊಡ್ತೀವಿ. ನಾವು ರೈತರ ಪರವಾಗಿ ಸಲಹೆ ಪ್ರಶ್ನೆ ಕೇಳಿದೆ ಸರ್. ಪರವಾಗಿಲ್ಲ ಸರ್, ತುಂಬಾ ಥ್ಯಾಂಕ್ಸ್. ಆಗ್ಲಿ, ನಮಸ್ಕಾರ ಯೋಗೇಂದ್ರ ಪ್ರಸಾದ್. ಹಲೋ ಆಕಾಶವಾಣಿ. ಕರೆಯಲ್ಲಿ ಏನೋ ತೊಂದರೆ ಆಗಿದೆ ಸರ್. ಸರ್, ಈಗ ಏನು ಈಗ ನಿಮ್ಮಲ್ಲಿ ಪೋಷಣ್ ಅಂತ ಒಂದು ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಮೈಕ್ರೋ ನ್ಯೂಟ್ರಿಯಂಟ್, ಅದೇನಾಗುತ್ತೆ ಅಂದ್ರೆ ಕೆಲವು ಟೈಮು ನಾವು ಸೋಯಿಲ್ ನಲ್ಲಿ ಗೊಬ್ಬರಗಳು ಹಾಕಿದ್ರು ನೂರಾರು ಕಾರ್ಯದ ಪ್ರಾಬ್ಲಮ್ ಇರೋದ್ರಿಂದ ಕೆಲವು ಟೈಮ್ ನೀರು ಜಾಸ್ತಿ ಆಗ್ಬೋದು, ಮಳೆ ಜಾಸ್ತಿ ಆಗ್ಬೋದು, ಸಮಟೈಮ್ಸ್ ಗಿಡಗಳಿಗೆ ಸರಿಯಾಗಿ ಅದು ಕೊಟ್ಟಿರೋದು ಪೋಷಕ ಮೂಲಕ ಸಿಗದೇ ಇರ್ಬೋದು. ಆ ಥರ ಕಂಡೀಷನ್ ಅಲ್ಲಿ ನಾವು ಪೋಷಣ ಒಂದು ಮೈಕ್ರೋ ನ್ಯೂಟ್ರಿಯಂಟ್ಸ್ ಇದೆ, ಅದು ನಾವು 7 ml 1 liter ನೀರಿಗೆ ಡಿಸೋಲ್ವ್ ಮಾಡಿಬಿಟ್ಟು 140 liter ಬೇಕಾಗುತ್ತೆ ಒಂದು ಏಕರ್ಗೆ. ಇಲ್ಲ ಅಂದರೆ 1 liter ಬಾಟಲ್ ಬರ್ತದೆ, ಅದು ತಂದು ನಾವು ಡಿಸೋಲ್ವ್ ಮಾಡಿಬಿಟ್ಟು ಒಂದು ಏಕರ್ಗೆ ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿದರೆ ಏನಾಗುತ್ತೆ ಅಂದರೆ ಕ್ವಾಲಿಟಿ, ಮಲ್ಬರಿ ಕ್ವಾಲಿಟಿನೂ ಇಳುವರಿನೂ ಸ್ವಲ್ಪ ಜಾಸ್ತಿ ಆಗೋಕ್ಕೆ ಅನುಕೂಲ ಇದೆ. ಇನ್ನೊಂದು, ಅದು ಎಕ್ಸ್ಟ್ರಾ ಆಸ್ ಯೂಶಲ್ ರೆಗ್ಯುಲರ್ ಕಂಡೀಷನ್ ಅಲ್ಲಿ ಮಾಡಿದ್ರೂ ಸಹ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸರ್, ಒಂದು ಕರೆ ಇದೆ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ, ಯಾರು ಮಾತಾಡ್ತಿರೋದು? ನಾವು ಪಾಂಡವಪುರ ತಾಲೂಕು ಮೇಲ್ಕೋಟೆಯಿಂದ ಮಾತಾಡ್ತಿದ್ದೀನಿ. ಹೆಸರು ಹೇಳಿ ಸರ್ ನಿಮ್ದು. ಮೇಡಮ್, ಎ ಆರ್ ಕೃಷ್ಣೇಗೌಡ ಅಂತ. ಹಾಂ ಕೃಷ್ಣೇಗೌಡ್ರೆ, ಪ್ರಶ್ನೆ ಕೇಳಿ. ಏನಿಲ್ಲ ಮೇಡಮ್, ನಾವು ಒಂದು ಎಕರೆ ಮರಗಡಿ ಮಾಡಿದ್ದೀನಿ, 8x8. ಓಕೆ, 8x8 ಮಾಡಿದ್ದೀನಿ. ಅದಕ್ಕೆ ಲ್ಯಾಡರ್ ಹಾಕ್ಬಿಟ್ಟಿದ್ದೀನಿ, ಮೈಕ್ರೋಟೋಪ್ ಫಿಕ್ಸ್ ಮಾಡಿದ್ದೀನಿ. ಓಕೆ, ಅದಕ್ಕೆ ಮೀನೂರು ಯಾವ ರೀತಿ ಕೊಡಬೇಕು ಅಂತ? ನೀವು ಡ್ರಿಪ್ ಸಿಸ್ಟಮ್ ಅಲ್ಲಿನೇ ನೀವು ಗೊಬ್ಬರ ಹಾಕಕ್ಕೆ ಒಂದು ತಾಂತ್ರಿಕತೆಗಳು ನಾವು ತಯಾರಿಸಿದ್ದೀವಿ. ಅದರಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ಹಾಕ್ಬೇಕಾಗಿರೋದು ಗೊಬ್ಬರ 20% ಕಮ್ಮಿ ಮಾಡಿ ಕೊಟ್ರೆ ನಿಮ್ಗೆ ಇಳುವರಿ ಜಾಸ್ತಿ ಆಗುತ್ತೆ. ಕಮ್ಮಿ ಮಾಡಿ, ನಾವು ರೆಕಮೆಂಡ್ ಮಾಡಿರೋದು ಕ್ವಾಂಟಿಟಿ ಹಿಂದೆ ಒಂದು 25% ಕಮ್ಮಿ ಮಾಡಿ ಕೊಟ್ರೆ ಇಳುವರಿ ಸರಿಯಾಗಿ ಆಗುತ್ತೆ. ಅದೇನಾಗತ್ತೆ ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂದ್ರೆ, ನೀವು ಪ್ರೂನಿಂಗ್ ಮಾಡಿಬಿಟ್ಟು 15 ದಿನ ಆದ್ಮೇಲೆ ಒಂದ್ಸಾರಿ ಡ್ರಿಪ್ ಅಲ್ಲಿ ಅದು ಬಿಡಬೇಕಾಗುತ್ತೆ. ಡ್ರಿಪ್ ಅಲ್ಲಿ ಕೊಡಕ್ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೊಂದು ಚಾರ್ಟ್ ಇದೆ. ಒಂದು 6-7 kg ಅಮೋನಿಯಂ ಸಲ್ಫೇಟು, 7 kg DAP, 1.5 kg MOP, ಇದು ಮೂರು ಮಿಕ್ಸ್ ಮಾಡಿಬಿಟ್ಟು, ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಡ್ರಿಪ್ ಮೂಲಕ ನೀವು ಅದರಲ್ಲಿ ಡಿಸ್ಚಾರ್ಜ್ ಮಾಡಬಹುದು. ಇಲ್ಲ, 15ನೇ ದಿನಕ್ಕೆ ಒಂದ್ಸಾರಿ. ಅದಾನಂತರ 22ನೇ ದಿನ ನೀವು ನೀರು ಹನಿ ನೀರಾವರಿಯಲ್ಲಿ ಇನ್ನೊಂದ್ಸಾರಿ ಕೊಡಬಹುದು. 29ನೇ ದಿನ ಇನ್ನೊಂದ್ಸಾರಿ ಕೊಡಬಹುದು. 36ನೇ ದಿನ ಇನ್ನೊಂದ್ಸಾರಿ ಕೊಡಬಹುದು. 46ನೇ ದಿನ ಇನ್ನೊಂದ್ಸಾರಿ. ಈ ತರ 6 ಸಾರಿ ನೀವು ಕೊಟ್ರೆ ನಿಮ್ಗೆ ಇಳುವರಿ ತುಂಬಾ ಚೆನ್ನಾಗಿ ಆಗುತ್ತೆ. ಏನಾಗುತ್ತೆ ಅಂದ್ರೆ, ಎಲ್ಲಾ ಗಿಡಗಳಿಗೂ ಒಂದೇ ಸಮ ಒಂದೇ ಅಳತೆಗೆ ನೀರಿನ ಸಮಯದ ಈ ಗೊಬ್ಬರ ರಾಸಗೊಬ್ಬರ ಹೋಗಿ ಸೇರೋದ್ರಿಂದ ನಿಮ್ಗೆ ಒಳ್ಳೆ ಉಲ್ಪತ್ತಿ ಆಗುತ್ತೆ. ಮಲ್ಬರಿ ಒಳ್ಳೆ ಗುಣಮಟ್ಟದ ಸೊಪ್ಪು ಬೆಳಿಬಹುದು. ಕೃಷ್ಣೇಗೌಡ್ರೆ, ಮಹೇಶ್ ಅವ್ರ ಏನೋ ಹೇಳ್ತಾ ಇದಾರೆ, ಕೇಳಿಸ್ಕೊಳ್ಳಿ. ಹೇಳಿ ಸರ್. ರೈತರು ಅವರೇ, ನೀವು ನೀವು ಹೇಳ್ತಾರೆ ಅದು ನೀವು ಮೈಕ್ರೋಟ್ಯೂಬ್ ನಿಮ್ದು ಗಾರ್ಡನ್ ಎಲ್ಲ ಯೂಸ್ ಅದು 8x8 ನೆಟ್ಟಿದ್ದು ಫೆಸಿಲಿಟಿ ಅದು ಸ್ವಲ್ಪ ನೀವು ಚೇಂಜ್ ಮಾಡಬೇಕು. ಅದು ಮೈಕ್ರೋಟ್ಯೂಬ್ ಯೂಸ್ ಮಾಡಿಬಿಟ್ಟು ನಿಮ್ಗೆ ಸ್ವಲ್ಪ ಯೂನಿಫಾರ್ಮಿಟಿ ಬರಲ್ಲ. ಮೈಕ್ರೋಟ್ಯೂಬ್ಲೆ ನಿಮ್ಗೆ ಏನು ದಟ್ ಡಿಸ್ಚಾರ್ಜ್ ರೇಟ್ ಇದೆ, ಅದರಲ್ಲಿ ಸ್ವಲ್ಪ ಒಂದು ಟೆಕ್ನಿಕಲ್ ಇದೆ. ಅದು ನಿಮ್ಗೆ ಪ್ರೆಷರ್ ಜಾಸ್ತಿ ಇದೆ, ಜಾಸ್ತಿ ವಾಟರ್ ಕೆಳಗಡೆ ಬರುತ್ತೆ. ಪ್ರೆಷರ್ ಕಮ್ಮಿ ಇದೆ, ಕಮ್ಮಿ ಬರುತ್ತೆ. ನಿಮ್ಗೆ ಹಿಂದ ಸೈಡ್ಲಿಂದ ಲಾಸ್ಟ್ ನಿಮ್ಗೆ ಹೋಗುತ್ತೆ, ಪ್ರೆಷರ್ ಕಮ್ಮಿ ಇದೆ. ಮುಂದೆ ನಿಮ್ಗೆ ಜಾಸ್ತಿ ವಾಟರ್ ಬರುತ್ತೆ, ಹಿಂದೆ ನಿಮ್ಗೆ ಜಾಸ್ತಿ ವಾಟರ್ ಬರಲ್ಲ. ಸೊ ನಿಮ್ಗೆ ಯೂನಿಫಾರ್ಮಿಟಿ ಬರಲ್ಲ. ನೀವು ಮೈಕ್ರೋಟ್ಯೂಬ್ಲ ಫರ್ಟಿಲೈಸರ್ ಹಾಕ್ಬೇಕಿಂದ ಫರ್ಟಿಲೈಸರು ನಿಮ್ಗೆ ಅನ್ಯೂನಿಫಾರ್ಮಿಟಿ ಬರುತ್ತೆ. ಅದಕ್ಕೋಸ್ಕರ ನಿಮ್ದು ಗಾರ್ಡನ್ ಸ್ವಲ್ಪ ಹೈಟ್ ಮುಂದೆ ಜಾಸ್ತಿ ಹೈಟ್ ಬರುತ್ತೆ, ಹಿಂದೆ ಸ್ವಲ್ಪ ಕಡಿಮೆ ಹೈಟ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಮೈಕ್ರೋಟ್ಯೂಬ್ ಚೇಂಜ್ ಮಾಡಿಬಿಟ್ಟು ಆನ್ಲೈನ್ ಡ್ರಿಪ್ಪರ್ ಇದೆಯೋ, ಆನ್ಲೈನ್ ಡ್ರಿಪ್ಪರ್ ಬಟನ್ ಡ್ರಿಪ್ಪರ್ ನಿಮ್ಗೆ ಗೊತ್ತಾಯ್ತಾ? ಆನ್ಲೈನ್ ಡ್ರಿಪ್ಪರ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳ್ತಾ ಇದ್ದೀನಿ. ಸ್ಪ್ರಿಂಕ್ಲರ್ ಇಲ್ಲ, ಬಟನ್ ಡ್ರಿಪ್ಪರ್ ಇದೆ. ನೀವು ಸ್ವಲ್ಪ ಮಾರ್ಕೆಟ್ಲಿ ಹೇಳಿಬಿಡಿ, ಅವ್ರು ಕೊಡ್ತಾರೆ. ಒಂದು ಡ್ರಿಪ್ಪರ್ ಬಟನ್ ಡ್ರಿಪ್ಪರ್ ಇದೆ, ಅದು 4 liters per hour ಉಸ್ಕ ಟೆಕ್ನಿಕಲ್ ಸ್ಪೆಸಿಫಿಕೇಷನ್. ಅದು ತಗೊಂಡು ಬಂದು ನೀವು ಇದು ರಿಮೂವ್ ಮಾಡಿಬಿಟ್ಟು, ಮೈಕ್ರೋಟ್ಯೂಬ್ ರಿಮೂವ್ ಮಾಡಿಬಿಟ್ಟು ಇದು ಅಟ್ಯಾಚ್ ಮಾಡಿಬಿಡಿ. ಇದು ಅಟ್ಯಾಚ್ ಮಾಡಿಬಿಟ್ಟು ನಿಮ್ಗೆ ಸ್ವಲ್ಪ ಪೂರಾ ಗಾರ್ಡನ್ಲ್ಲ ಯೂನಿಫಾರ್ಮಿಟಿ ಬರುತ್ತೆ. ನೀರು ಯೂನಿಫಾರ್ಮ್ಲಿ ಸ್ಪ್ರೆಡ್ ಆಗುತ್ತೆ, ನಿಮ್ಗೆ ಫರ್ಟಿಲೈಸರು ಯೂನಿಫಾರ್ಮ್ಲಿ ಸ್ಪ್ರೆಡ್ ಆಗುತ್ತೆ. ಅದು ಏನದು ಏನ್ ಹೇಳಿ? ಕೃಷ್ಣೇಗೌಡ್ರೆ, ಏನ್ ನೀವು ಹೇಳಿದ್ದು ಹೇಳಿ, ಕೇಳಿಸ್ಲಿಲ್ಲ ಸರಿಗೆ. ಅದು ಬಟನ್ ಟ್ರಿಪ್ ಅಂತ ಹೇಳಿದ್ರಲ್ಲ, ಅದು ಹಾಕಿದೀನಿ, ಅದು ಫಿಕ್ಸ್ ಮಾಡಿದೀನಿ ಕೆಲವು ಕಡೆ. ಅದು ರೌಂಡ್ ಶೇಪ್ ಗೆ ಒಳಗಡೆ ಬಿಳ್ತಾ ಇರ್ತದೆ, ಎಲ್ಲಾ ಕಡೆ ಬಿಳ್ತಾ ಇರ್ತದೆ. ಅದೇ ಅದನ್ನೇ ಮಧ್ಯ ಮಧ್ಯೆ ಹಾಕಿದಾರಂತೆ ಅವ್ರು ಅದನ್ನ. ನೀವು ಒಂದೇ ಗಿಡಕ್ಕೆ ಒಂದೇ ಬಟನ್ ಟ್ರಿಪ್ ಯೂಸ್ ಮಾಡಿಬಿಡಿ, ಅದೇ ಸಾಕು. ಒಂದು ಗಿಡಕ್ಕೆ ಒಂದನ್ನ ನೀವು ಬಳಸಬೇಕಂತೆ. ನೀವು ಮೈಕ್ರೋಟ್ಯೂಬ್ ಬೇಡ, ಮೈಕ್ರೋಟ್ಯೂಬ್ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರಲ್ಲ. ಇದು ನೀವು ಹಾಕೊಂಡ್ರೆ ಒಂದೇ ಸಮ ಹೋಗುತ್ತೆ. ನೀವ್ ಇದು ಹಾಕೊಳ್ಳಿಲ್ಲ ಅಂದ್ರೆ ಮೊದಲು ಸಿಗುವಂತ ಗಿಡಗಳಿಗೆ ಜಾಸ್ತಿ ಹೋಗುತ್ತೆ, ಕೊನೆಯಲ್ಲಿ ಹೋಗ್ತಾ ಹೋಗ್ತಾ ಕಡಿಮೆ ಆಗುತ್ತೆ ಅಂತ. ಏನ್ ಹೇಳಿ? ನ್ಯಾನೋ ಯೂಸ್ ಮಾಡ್ಬೋದಾ ಅಂತ? ನ್ಯಾನೋ ಫರ್ಟಿಲೈಸರ್, ನೀವು ಅದು ವಾಟರ್ ಮಿಕ್ಸ್ ಮಾಡಿಬಿಟ್ಟು ಫರ್ಟಿಗೇಷನ್ ಇಂಜೆಕ್ಟ್ ಮಾಡಬೇಕು. ಬಟ್ ನ್ಯಾನೋ ಫರ್ಟಿಲೈಸ್ ನಿಮಗೆ ಫೋಲಿಯೋ ಸ್ಪ್ರೇ ಮಾಡೋಕ್ಕೆ ಅವರು ರೆಕಮೆಂಡ್ ಮಾಡ್ತಾರೆ. ಸೊ ನೀವು ಫೋಲಿಯೋ ಸ್ಪ್ರೇ ಮಾಡಬೇಕು, ಫೋಲಿಯರ್ ಸ್ಪ್ರೇ ಮಾಡಬೇಕಾಗತ್ತೆ ಅಂತೆ. ನೀವು ನ್ಯಾನೋ ಫರ್ಟಿಲೈಸರ್ ಡೆವಲಪ್ ಮಾಡಿದರೆ ನಿಮಗೆ ಭೂಮಿಗೆ ಹಾಕಕ್ಕಲ್ಲ, ಗಿಡ ಮೇಲೆ ಸ್ಪ್ರೇ ಮಾಡಕ್ಕೆ, ಗಿಡ ಮೇಲೆ ಸ್ಪ್ರೇ ಮಾಡಬೇಕಾಗತ್ತೆ ಅದು. ಇನ್ನೇನು ಒಂದ್ ಪ್ರಶ್ನೆ ಕೇಳಬೇಕು ಅಂದ್ರಲ್ಲ ಕೃಷ್ಣೇಗೌಡ್ರೆ, ನ್ಯಾನೋ ಬಗ್ಗೆ ಕೇಳಬೇಕು ಅನ್ಕೊಂಡು. ಯಾವತ್ತಾದ್ರೂ ಸಿ ಎಸ್ ಆರ್ ಟಿ ಎಸ್ ಸಂಸ್ಥೆಗೆ ಹೋಗಿದ್ದೀರಾ? ಇಲ್ಲ ಮೇಡಮ್, ದೂರ ಇದೆ, ಬರ್ಬೇಕು ಅಂತ ಆಸೆ ಇದೆ. ಈಗ ಫಸ್ಟ್ ಬೆಳೆ ಹೋದ ಸಾರಿ ಮೇಯಿಸಿದ್ರೆ ಜನ ಬಂತು ಕ್ರಾಫ್ಟ್. ಅಲ್ಲ, ನೀವು ಶ್ರೀರಂಗಪಟ್ಟಣದವರಲ್ವಾ? ಇಲ್ಲ, ಪಾಂಡುಪುರ ತಾಲೂಕು ಮೇಲ್ಕೋಟೆ ಹೋಗ್ಲಿ ಬಾರ್ಡರ್ ಸರ್, ಪಾಂಡುಪುರ ತಾಲೂಕು ಬಾರ್ಡರ್ ಮೇಡಮ್. ಆದ್ರೂ ಬರ್ಬಹುದು ಬಿಡಿ, ನೀವ್ ಒಂದ್ಸತಿ ಸಂಸ್ಥೆನ ಭೇಟಿ ಮಾಡಿದ್ರೆ ಮಾಡ್ತೀವಿ, ಆದಷ್ಟು ಆಸೆ ಇದೆ ಬರ್ಬೇಕು ಅಂತ. ಅಲ್ಲಿ ಮತ್ತೆ ಅವಾಗ ಅವಾಗ ತರಬೇತಿಗಳು ಕೂಡ ಇರುತ್ತೆ. ನೀವು ಮೊನ್ನೆ ನಡೀತು ಬೆಳ್ಳಾಳನಲ್ಲಿ ಹೋಗಿದ್ದೆ ಮೇಡಮ್. ಅಲ್ಲ, ಒಂದು ಕೆಲಸ ಮಾಡ್ತಾ ನೋಡಿ ಬಾಬು ಸರ್ ಏನೋ ಹೇಳ್ತಾ ಇದಾರೆ. ಒಂದು ಕೆಲಸ ಮಾಡಿ, ಈಗ ಆಕಾಶವಾಣಿಯಲ್ಲಿನೇ ತಾವು ಸಂಪರ್ಕಿಸಿ ಅವರೇ ತಮಗೆ ಮಾಹಿತಿ, ಈಗ ಒಂದು ಹೊಸ ಮನೆ ಮಾಡ್ತಾರೆ ಪರವಾಗಿಲ್ಲ, ಅವರೇ ತಮಗೆ ಮಾಹಿತಿ ಕೊಡ್ತಾರೆ. ಈ ಕಾರ್ಯಕ್ರಮ ಮುಗಿದಾದ್ಮೇಲೆ ಎಲ್ಲ ರೈತರುಗಳೇ ನಮ್ಮ ಸಂಸ್ಥೆಗೆ ಕರೆಸಿ ಒಂದು ಕ್ಲೋಸಿಂಗ್ ಸೆರೆಮನಿ ಮಾಡೋಕ್ಕೆ ಒಂದು ಪ್ರೋಗ್ರಾಮ್ ಇದೆ. ಆವಾಗ ಅದು ಯಾವುದು ಡೇಟ್ ಎಂದೆ ಮಾಹಿತಿ ಮೇಡಮ್ ಕೊಡ್ತಾರೆ ಇಲ್ಲಿ ಆಕಾಶವಾಣಿಗೆ ಸಂಪರ್ಕಿಸಿ. ರೇಷ್ಮೆ ಐಸರಿ ಇದು ಕೊನೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ಇದಾರೆ ಸರ್. ಅದ್ ಹೇಗೂ ಸಂಸ್ಥೆಯಲ್ಲೇ ನಡೆಯೋದ್ರಿಂದ ನಿಮಗೂ ಅನುಕೂಲ ಆಗತ್ತೆ. ಅದೇ, ತಮ್ಗೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರವರು ಬಂದ್ರೆ ಏನ್ ಮತ್ತೊಮ್ಮೆ ನಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ಇಲ್ಲಿ ಸಂಪರ್ಕಿಸಿ. ಓ, ಧನ್ಯವಾದಗಳು. ಆಗ್ಲಿ ಕೃಷ್ಣೇಗೌಡ್ರೆ, ನಮಸ್ಕಾರ. ಇದೇ ರೀತಿ ಕಾರ್ಯಕ್ರಮ ಕೇಳ್ತಾ ಇರಿ. ಸರ್, ಇವಾಗ ನೀರಿನಲ್ಲಿ ಕರಗಿಸೋ ವಿಧಾನ ಅಂದ್ರೆ ಈ ವಿಧಾನದಿಂದ ಎಷ್ಟು ಗೊಬ್ಬರ ಉಳಿತಾಯ ಆಗತ್ತೆ? ಅದು ಮೊದಲನೇ ಸರಿ ನಾನು ಹೇಳಿರತ್ತರ 20% 25% ನಾವು ಕಮ್ಮಿ ಮಾಡ್ಬೋದು. ಕಮ್ಮಿ ಮಾಡಿ ಅದು ಏನಾಗುತ್ತೆ ಅಂದೆ ಮೇಡಮ್, ಈಗ ನಾವು ಮಣ್ಣಲ್ಲಿ ಅಪ್ಲೈ ಮಾಡಿದರೆ ನಮಗೂ ಗೊತ್ತಾಗಲ್ಲ ಅದು ಸರಿಯಾದ ರೀತಿಯಲ್ಲಿ ಗಿಡ ಒಳಗೆ ಸೇರ್ಕೊಂಡಿದೆಯಾ ಇಲ್ವೊಂದು ಗೊತ್ತಾಗಲ್ಲ. ಸಮಟೈಮ್ಸ್ ಏನಾಗುತ್ತೆ ಅಂದರೆ ಮಣ್ಣಲ್ಲಿ ಸರಿಯಾಗಿ ಮಿಕ್ಸಿಂಗ್ ಆಗಿಲ್ಲದೆ ಇರ್ಬೋದು, ಸಮಟೈಮ್ಸು ನೀರಲ್ಲಿ ಕರಗ್ಬಿಟ್ಟು ಅದು ಇನ್ನೊಂದು ಕಡೆ ಸೇರಿ ಕೂತ್ಕೊಂಡಿರ್ಬೋದು, ಏನೋ ಕಾರಣದಲ್ಲಿ ಅದು ಗಿಡಗಳಿಗೆ ಸರಿಯಾದ ರೀತಿಯಲ್ಲಿ ಹೋಗಿ ಸೇರ್ಕೊಂಡಿರಲ್ಲ. ಈ ರೀತಿಯಲ್ಲಿ ಕೊಡುವಾಗ ಏನಾಗುತ್ತೆ ಅಂದರೆ ಎಲ್ಲ ಗಿಡ ಹತ್ರನೂ ನೀರು ಮೂಲಕ ನೀರಲ್ಲಿ ಡಿಸೋಲ್ವ್ ಮಾಡಿ ಅದು ಒಂದೇ ಸಮ ಒಂದೇ ಅಳತೆಯಲ್ಲಿ ಒಂದೇ ಟೈಮಿಗೆ ಬೀಳ್ತಾ ಇರೋದ್ರಿಂದ ಎಫೆಕ್ಟಿವ್ ಆಗಿ ಅದು ನ್ಯೂಟ್ರಿಯಂಟ್ ಯೂಸ್ ಎಫಿಷಿಯನ್ಸಿ ಅಂತ ಹೇಳ್ತೀವಿ ನಾವು. ಅದ್ರ ಪ್ರಕಾರ ಇದು ಎಫೆಕ್ಟಿವ್ ಆಗಿ ಒಂದೇ ಎಲ್ಲ ಗಿಡಗಳಿಗೂ ಸಮ ಹೋಗಿ ಸೇರಕ್ಕೆ ಅನುಕೂಲ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಗೊಬ್ಬರ ಹಾಕಿರೋದು ವೇಸ್ಟೇಜ್ ಆಗಲ್ಲ, ಅದರಿಂದ ಇಳುವರಿ ಜಾಸ್ತಿ ಆಗುತ್ತೆ. ಸರ್, ಈಗ ಗೊಬ್ಬರ ಕೊಟ್ಟ ತಕ್ಷಣ ನಾನೇ ಸೊಪ್ಪು ಕೊಡಬಹುದಾ ಹುಳಕ್ಕೆ? ಅದು ಏನು ಪ್ರಾಬ್ಲಮ್ ಬರಲ್ಲ ಮೇಡಮ್. ನೀವು ಇವತ್ತು ಫರ್ಟಿಗೇಷನ್ ಮಾಡಿಬಿಟ್ಟು ಇವತ್ತೇ ನೀವು ಲೀಫ್ ತಕೊಂಡು ಹೋಗಿ ಗಿಡ ಲಾರ್ವಾಕ್ಕೆ ಕೊಡಬೇಕು ಮೇಡಮ್, ಏನು ತೊಂದರೆ ಇಲ್ಲ ಮೇಡಮ್. ಅದರಿಂದ ಯಾವುದೇ ಸಮಸ್ಯೆ ತೊಂದರೆ ಇಲ್ಲ, ಅದರಿಂದ ಏನು ತೊಂದರೆ ಆಗಲ್ಲ ಮೇಡಮ್. ಏನಾಗುತ್ತೆ ಅಂದರೆ ನಾವು ಇವತ್ತು ಗೊಬ್ಬರ ಹಾಕಿದರೆ ಅದು ಲೀಫಲ್ಲಿ ಹೋಗಿ ಸೇರಿಕೊಂಡು ಒಳ್ಳೆ ಗುಣಮಟ್ಟದ ಲೀಫ್ ಬೆಳಿಬೇಕು ಅಂತಂದರೆ ಒಂದು 15 ದಿನ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು 15 ದಿನ ಬಿಟ್ಟು ಕುಯ್ರಿ ಅಂತ ಹೇಳಿ ಹೇಳ್ತಾ ಇರೋದು. ಇಲ್ಲಾಂದ್ರೆ ನೀವು ಡೈರೆಕ್ಟ್ ಆಗಿ ಕುಯ್ದು ಕೊಟ್ಟರೆ ಏನು ಹುಳುಗಳಿಗೆ ಏನು ತೊಂದರೆ ಆಗೋದಿಲ್ಲ. ಆದ್ರೆ ಕೊಟ್ಟಿರೋದಕ್ಕೂ ಎಫೆಕ್ಟ್ ಬೇಕು ಅಂತಂದ್ರೆ ಒಂದು 15 ದಿನ ಕಾಯ್ಬೇಕಾಗುತ್ತೆ. ಗಿಡಕ್ಕೂ ಎಫೆಕ್ಟ್ ಇಲ್ಲ, ಹುಳುಕ್ಕೂ ಎಫೆಕ್ಟ್ ಆಗೋಗುತ್ತೆ. ಸರಿ, ಮತ್ತೊಂದು ಕರೆ ಇದೆ. ಹಲೋ ಆಕಾಶವಾಣಿ. ಹಲೋ ಆಕಾಶವಾಣಿ, ನಮಸ್ಕಾರ. ಅಧಿಕಾರಿಗಳು ಸ್ವಾಮಿ ನಮಸ್ಕಾರಗಳು. ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ. ತಮ್ಮ ಹೆಸರು ಹೇಳಿ ಸರ್. ವೆಂಕಟೇಶ್ ಅಂತ, ನಂಜುಂಗೂಡಿಂದ. ಬಹಳ ಬಹಳ ಕಾರ್ಯಕ್ರಮ ನೀವು ಕೇಸು ಮುಗಿಸಿ ನೀವು ಸರ್, ನಿಮ್ದು ಎಲ್ಲೋ ನೆಟ್ವರ್ಕ್ ಸಮಸ್ಯೆ ಅನ್ಸುತ್ತೆ, ನಮಗೆ ಸರಿ ಕೇಳಿಸ್ತಾ ಇಲ್ಲ ಸರ್. ವೆಂಕಟೇಶ್ ಅಂತ, ರೇಷ್ಮೆ ಇಲಾಖೆಲಿದ್ದು ನಾವು ಕೇಳಿ. ಹಾ, ಹೇಳಿ ವೆಂಕಟೇಶ್. ರೈತರು ಮಾಹಿತಿ ಕೊಡ್ತಾ ಇದ್ರೆ ಮೇಡಮ್, ಅಧಿಕಾರಿಗಳು ಒಳ್ಳೇದಂತ. ಆಗ್ಲಿ ಆಗ್ಲಿ, ಬಹಳ ಧನ್ಯವಾದ ವೆಂಕಟೇಶ್ ಅವ್ರೆ. ಏನ್ ತಾವೇನು ಪ್ರಶ್ನೆ ಏನು ಕೇಳೋ ಹಾಗಿಲ್ಲ ಅಲ್ವಾ? ಮೇಡಮ್ ಅವರ ಅಧಿಕಾರಿ ಕರೀತಿ, ನೀವು ರೈತರಿಗೆ ಮಾಹಿತಿ ಕೊಡ್ತೀರಲ್ಲ ಮೇಡಮ್, ಅಷ್ಟೇ ಸಾಕು ಮೇಡಮ್ ಅವರ. ಆಗ್ಲಿ ಆಗ್ಲಿ, ಬಹಳ ಸಂತೋಷ. ಒಳ್ಳೆ ಸ್ಥಾನ ಸಿಕ್ಲಿ ಮೇಡಮ್ ಅವರ. ಆಗ್ಲಿ ಆಗ್ಲಿ, ನಮಸ್ಕಾರ ವೆಂಕಟೇಶ್ ಅವ್ರೆ. ಸರ್, ಈಗ ಒಂದು ಕೊನೆಯ ಪ್ರಶ್ನೆ ಕೇಳ್ಬಿಡ್ತೀನಿ ನಿಮ್ಗೆ. ಇವಾಗ ರೂಮ್ ಟೆಂಪರೇಚರ್ ಹೇಗೆ ಮೇಂಟೈನ್ ಮಾಡ್ಬೇಕು, ಎಷ್ಟು ಇಟ್ಕೋಬೇಕು ಅವರು ಟೆಂಪರೇಚರ್ ಅಂತ? ಹಿಂದೆ ಎಲ್ಲ ಮಡಿಕೆನಲ್ಲಿ ಕೆಂಡ ಇಟ್ಟು ಒಂದು ಮೂಲೆನಲ್ಲಿ ಇಡ್ತಾ ಇದ್ರು ಅಂದ್ರೆ, ಈಗ ನೀವೇ ಹೇಳಿದ್ರಿ ಸರ್ ನಿಮ್ಮ ಸಂಸ್ಥೆಯಲ್ಲಿ ಅದಕ್ಕಾಗಿ ಯಂತ್ರಗಳನ್ನ ತಯಾರು ಮಾಡಿದೀರಿ ಅಂತ. ರೂಮ್ ಹೀಟರ್ ಇದೆ ಮೇಡಮ್, ಎಲೆಕ್ಟ್ರಿಕಲಿ ಆಪರೇಟೆಡ್ ರೂಮ್ ಹೀಟರ್, ಲೋ ಕಾಸ್ಟ್ ರೂಮ್ ಹೀಟರ್ಗಳು. ಅದು ತಂದು ನಾವು ಒಂದು ಎರಡು ಡಿಪೆಂಡ್ಸ್ ಅಪಾನ್ ದ ಸೈಜ್. ಈಗ ಸಾಕಾಣಿ ಮನೆ ಸೈಜ್ ಮೇಲೆ ಹೋಗುತ್ತೆ, ತುಂಬಾ ದೊಡ್ಡದಾದ್ರೆ ನಾಲ್ಕು ಆರು ಬೇಕಾಗುತ್ತೆ, ಡಿಪೆಂಡ್ಸ್ ಅಪಾನ್ ದ ಟೆಂಪರೇಚರ್. ಅದು ನಮ್ಗೆ ಏನ್ ಬೇಕಾಗುತ್ತೆ ಅಂದ್ರೆ, ಈಗ ಚಾಕಿ ಹುಳು ಆದ್ರೆ 23-28 ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದು ಹೋಗ್ತಾ ಹೋಗ್ತಾ ಕೊನೆ ಸ್ಟೇಜ್ಗೆ ಬಂದ್ರೆ 23 ಡಿಗ್ರಿ ಬಂದ್ರೆ ಸಾಕು.